ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120409 ಕರೆ ಮಾಡಿ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಮಗ್ರ ಕೃಷಿ ಮತ್ತು ಅಣಬೆ ಉತ್ಪಾದನೆಯ ಕುರಿತು ಕಡಪ ತಾಲೂಕಿನ ಕೊಂಬಾರಿನವರಾಗಿರುವ ಗೋಪಾಲಕೃಷ್ಣ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಗೋಪಾಲಕೃಷ್ಣ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಏಕ ಬೆಳೆಗೆ ಹೋಲಿಸಿ ನೋಡಿದರೆ ಈ ಮಿಶ್ರ ಬೆಳೆಯ ಒಂದು ಸಾಧಕ ಬಾಧಕಗಳು ಏನೇನು? ಅಂದ್ರೆ ಮಿಶ್ರ ಬೆಳೆ ಮಾಡೋದಿದ್ರೆ ನಮಗೆ ಲೇಬರ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಮತ್ತೆ ಏನಂದ್ರೆ ಕೆಲಸಗಳು ಜಾಸ್ತಿ ಆಗ್ತವೆ. ಹಾಗೆ ಅಂತೇಳಿ ಇದರಲ್ಲಿ ಬಾಧಕದಿಂದ ಹೆಚ್ಚು ಸಾಧಕ ಅಂತ ಹೇಳುವುದು, ಯಾಕೆಂದ್ರೆ ಒಂದು ಬೆಳೆ ನಮ್ಮ ಕೈ ಕೊಟ್ಟಾಗ ಇನ್ನೊಂದು ಬೆಳೆ ನಮ್ಮನ್ನು ಮೇಲೆತ್ತಬಹುದು. ಬಟ್ ಎಲ್ಲ ಬೆಳೆಯನ್ನು ನಾವು ಸಮನಾಗಿ ಪೋಷಿಸುವುದು ಬಹಳ ಅಗತ್ಯ. ಈಗ ಸಾಮಾನ್ಯವಾಗಿ ಈಗ ಅಡಿಕೆಯನ್ನೇ ಒಂದು ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡಂತಹ ಒಂದು ಸಂದರ್ಭದಲ್ಲಿ ಕಾಳು ಮೆಣಸು ಆಗ್ಬಹುದು, ಜಾಯಿಕಾಯಿ ಆಗ್ಬಹುದು, ಕೊಕ್ಕೋ ಆಗ್ಬಹುದು, ಬಾಳೆ ಆಗ್ಬಹುದು, ಇವೆಲ್ಲವನ್ನೂ ಕೂಡ ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ, ಆದರೂ ಕೂಡ ಇವುಗಳ ಒಂದು ಮಿಶ್ರಣ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಎನ್ನುವಂತಹದ್ದು ಮುಖ್ಯವಾಗ್ತದೆ. ಈ ಬಗ್ಗೆ ನಿಮ್ಮ ಅನುಭವ ಏನು? ಅಂದ್ರೆ ಈಗ ಅಡಿಕೆಯ ಮಧ್ಯೆ ಕಾಳು ಮೆಣಸು ನಡುವುದು, ಆದ್ರೆ ಕಾಳು ಮೆಣಸು ನಡೆದಿದ್ರೆ ಒಂದು ವಿಷಯ ಏನಂದ್ರೆ ಈ ಅಡಿಕೆಗೆ ನಟ್ಟ ಕೂಡಲೇ ಈಗ ಹೇಗೆಂದ್ರೆ ಅಡಿಕೆ ತೆಗೆಯುವಾಗ ಹೆಚ್ಚಾಗಿ ಕತ್ತಿ ಕಳೆ ಅಂತ ಹೇಳ್ತೇವೆ ನಮ್ಮಲ್ಲಿ, ಅದರಲ್ಲಿ ತೆಗಿತಾರೆ. ಇದರಲ್ಲಿ ತೆಗೆದರೆ ಏನಾಗ್ತದೆ ಅಂದ್ರೆ ಅದು ಸ್ಟ್ರೈಟ್ ಆಗಿ ಕೆಳಗೆ ಬೀಳ್ತದೆ. ಈ ಕಾಳು ಮೆಣಸಿನ ಬುಡದ ಒಂದು ಪಾರ್ಶ್ವದ ಎಲ್ಲಾ ಗಿಲ್ಲನ್ನು ಜಾರಿಸಿಕೊಂಡು ಕೆಳಗೆ ಬರ್ತದೆ, ಇದರಿಂದ ತುಂಬಾ ಲಾಸ್ ಆಗ್ತದೆ. ಅದರ ಬದಲಾಗಿ ನಾಲ್ಕು ಅಡಿಕೆಯ ಮಧ್ಯೆ ಏನಾದರೂ ಒಂದು ಆಧಾರ ಗೂಟವನ್ನು ನೆಟ್ಟು ಅದಕ್ಕೆ ಕಾಳು ಮೆಣಸು ಹಬ್ಬುದು ಒಳ್ಳೇದು ಅಂತೇಳಿ ನನ್ನ ಅಭಿಪ್ರಾಯ. ನಾನು ಈಗ ಏನ್ ಮಾಡಿದ್ದೇನೆ ಅಂದ್ರೆ ಒಂದು ವರ್ಷ ಹಿಂದೆ ಗ್ಲಿರಿಸಿಡಿಯಾ ಗಿಡ ಅಡಿಕೆಯನ್ನು ಮಧ್ಯೆ ನೆಟ್ಟಿದ್ದೆ. ಅದಕ್ಕೆ ಈಗ ನಿನ್ನೆಗೆ ನಮ್ದು ನೆಟ್ಟಾಯ್ತು. ಟಾಪ್ ಶೂಟ್ ಗಿಡ ನಾವು ಆಲ್ದೂರಿಂದ ತಂದು ನಟ್ತಾ ಇದ್ದೇವೆ ನಾವು. ಇದು ಸರಿಯಾದ ಕ್ರಮ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಸ್ವಲ್ಪ ಅವರಲ್ಲಿ ಸ್ಟಡಿ ಕೇಳಿ ಮಾತಾಡಿ ಸ್ಟಡಿ ಮಾಡಿ ನೆಟ್ಟಲ್ಲೆಲ್ಲ ಸ್ಟಡಿ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಈಗ ಒಂದು ಎಕರೆಯಲ್ಲಿ ಸಾಮಾನ್ಯವಾಗಿ 440-450 ಅಡಿಕೆ ಗಿಡ ಹಿಡಿದ್ರೆ ಎಷ್ಟು ಕಾಳು ಮೆಣಸಿನ ಗಿಡವನ್ನ ಈ ಗ್ಲಿರಿಸಿಡಿಯದಲ್ಲಿ ಬಿಡಬಹುದು? ಅಂದ್ರೆ ಒಂದು ಬುಡಕ್ಕೆ ಒಂದರ ಹಾಗೆ ಸಾಮಾನ್ಯ. ಈಗ 2.5 ಎಕರೆಯಲ್ಲಿ ನಾನೀಗ ಮಾಡಿದ್ದೇನೆ. ಸುತ್ತಲಿನ ಎಲ್ಲಾ ಗಿಡ, ಬೇಲಿಯಲ್ಲಿರುವ ಎಲ್ಲಾ ಗಿಡ, ದೊಡ್ಡ ದೊಡ್ಡ ಮರಗಳಿಗೆ ಪ್ಲಸ್ ಈ ಗ್ಲಿರಿಸಿಡಿಯ ಗಿಡಗಳಿಗೆ ಸಾಮಾನ್ಯ 850-900 ಗಿಡ ಆರಾಮ್ಸೆ ಹಿಡಿತದೆ. ಅಂದ್ರೆ ಈಗ ಪ್ರತಿ ವರ್ಷವೂ ಕೂಡ ಈ ಗ್ಲಿರಿಸಿಡಿಯವನ್ನು ಕೂಡ ಪ್ರೂನಿಂಗ್ ಮಾಡಬೇಕಾಗಿ ಬರ್ತದೆ? ಹೇಗೆ ಪ್ರತಿ ವರ್ಷ ಪ್ರೂನಿಂಗ್ ಮಾಡಬೇಕು, ಯಾಕಂದ್ರೆ ಇಲ್ಲದಿದ್ರೆ ಅದುವೇ ಒಂದು ನಮ್ಮ ಅಡಿಕೆಗೆ ಸಮಸ್ಯೆ ಆಗಬಹುದು. ಯಾಕಂದ್ರೆ ನಮ್ಮದು ಅಡಿಕೆ ಗಿಡವೂ ಚಿಕ್ಕದೆ, 6 ವರ್ಷದ ಗಿಡಗಳು. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಪ್ರೂನಿಂಗ್ ಮಾಡದಿದ್ರೆ ಇದು ಸಿಕ್ಕಾಪಟ್ಟೆ ವೇಗವಾಗಿ ಬೆಳೀತದೆ. ಯಾವುದು ಗ್ಲಿರಿಸಿಡಿಯ ಪ್ರೂನಿಂಗ್ ವರ್ಷಕ್ಕೆ 1-2 ಸಲ ಆದ್ರೂ ಅಗತ್ಯ. ಈ ಗ್ಲಿರಿಸಿಡಿಯದ ಬೇರಿನಿಂದಾಗಿ ಅಡಿಕೆ ಫಸಲಿಗೆ ಏನಾದ್ರೂ ತೊಂದರೆ ಆಗ್ಲಿಕ್ಕಿಲ್ವಾ? ನನಗೆ ಆಕ್ಚುಲಿ ಪ್ರಾಕ್ಟಿಕಲ್ ಮಾಡಿ ಇದು ಫಸ್ಟ್ ಅನುಭವ. ನಾನು ಈಗ ನನಗೆ ಅಡ್ವೈಸ್ ಮಾಡಿದವರ ಪ್ರಕಾರ ಇದರಿಂದ ಯಾವುದೇ ಸಮಸ್ಯೆಯೂ ಬರುವುದಿಲ್ಲ. ಅಡಿಕೆಗೆ ಗ್ಲಿರಿಸಿಡಿಯ ನೆಡೋದ್ರಿಂದ ಯಾವ ಸಮಸ್ಯೆಯೂ ಬರುವುದಿಲ್ಲ. ಈಗ ನಾನು ಆಲ್ದೂರಲ್ಲಿ ಒಂದ್ ಕಡೆ ನೋಡಿದ್ದೇನೆ, ಅವರದೇ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲಾಟ್. ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಅಡಿಕೆ ಮಧ್ಯೆ ಅಲ್ಲ, ಈ ಕಾಳು ಮೆಣಸು ಮತ್ತೆ ನಮ್ಮ ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ ಇದು, ಮತ್ತೆ ಇದು ಬಟರ್ ಫ್ರೂಟ್, ಇದನ್ನೊಂದು ಮಿಶ್ರ ಬೆಳೆಯ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಬರ್ತಾ ಇದೆ. ಯಾಕೆಂದ್ರೆ ಈ ಗಾಂಧಾರಿ ಮೆಣಸು ಎಂಬುದು ಇದು ತುಂಬಾ ನೆರಳಲ್ಲಿ ಕೂಡ ಬೇಕಾದಷ್ಟು ಬೆಳೆ ಕೊಡ್ತದೆ. ಅವ್ರು ಹೇಳ್ತಾ ಇದ್ದಾರೆ ತುಂಬಾ ಪ್ರಾಫಿಟೇಬಲ್, ನಿಮ್ಗೆ ಎಕರೆಗೆ ತುಂಬಾ ಬೆಳೆ ತೆಗಿಬಹುದು, ತುಂಬಾ ಲಾಭ ತೆಗಿಬಹುದು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಈಗ ಗಾಂಧಾರಿ ಮೆಣಸನ್ನು ನೆಟ್ಟು ಬೆಳೆಸಬೇಕಾಗಿದ್ದಿಲ್ಲ, ಒಂದಷ್ಟು ಗಿಡಗಳಿದ್ರೆ ಅವುಗಳೇ ಹಾವಾಡಿಗೆ ಹರಡಿಕೊಳ್ತವೆ. ಹೌದು, ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವರು 3 ಫೀಟ್ಗೆ ಒಂದು ಗಿಡ ಹಾಕ್ತಾ ಇದ್ದಾರೆ. ಬಹಳ ಚಂದ ಕಾಣ್ತದೆ ತೋಟ. ಒಟ್ಟಿಗೆ ನಾನು ಮೊನ್ನೆ ಹೋಗುವಾಗ ಸ್ವಲ್ಪ ಇದು ಗಾಂಧಾರಿ ಮೆಣಸು ಬೆಳೆಯೂ ಇತ್ತು, ಬಹಳ ಚೆನ್ನಾಗಿ ಬಂದಿದೆ. ಆಮೇಲೆ ಈಗ ಅಡಿಕೆ ಮರಗಳಿಗೆ ಅಥವಾ ಅಡಿಕೆ ಗಿಡಗಳಿಗೆ ಕೊಡಬೇಕಾಗಿರುವಂತಹ ಗೊಬ್ಬರ ಮತ್ತು ಕೊಡುವಂತಹ ವಿಧಾನ ಹೇಗೆ ಅಂತ ಹೇಳಿ, ಸಾಮಾನ್ಯವಾಗಿ ಎಷ್ಟು ದೂರದವರೆಗೆ ಅಡಿಕೆ ಮರದ ಬೇರುಗಳು ಹೋಗ್ತವೆ, ಬುಡವನ್ನ ಅಗತ್ಯ ಮಾಡಿಯೋ ಅಥವಾ ಬುಡ ಬಿಡಿಸಿಯೋ ಕೊಡಬೇಕು ಅಥವಾ ನೇರವಾಗಿ ಮಣ್ಣಿಗೆ ಕೊಡುವಂತಹದ್ದು ಹೇಗೆ? ಬುಡ ಬಿಡಿಸುವ ಅಗತ್ಯ ಇಲ್ಲ ಅಂತ ಅನಿಸ್ತದೆ. ಈಗ ನಾವು ನಮ್ಮ ಹಳೆ ತೋಟದಲ್ಲಿ ಆಗ್ಲಿ ಹೊಸ ತೋಟದಲ್ಲಿ ಆಗ್ಲಿ ಬುಡ ಬಿಡಿಸದೆ ಒಂದು 20 ವರ್ಷನೇ ಆಗಿರ್ಬೋದು. ಇದರಿಂದ ಬೆಳೆಗೆ ಏನು ನಿಮ್ಮ ಫಸಲಿಗೆ ಏನು ತೊಂದರೆ ಬರುವುದಿಲ್ಲ. ಈ ಗೊಬ್ಬರ ಕೊಡುವುದಂದ್ರೆ ಸ್ವಲ್ಪ ಆದಷ್ಟು ಒಂದು 1-1.5 ಫೀಟ್ನ ಹೊರಗೆ ವೃತ್ತಾಕಾರದಲ್ಲಿ ಕೊಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸಿಪಿಸಿಆರ್ಐ ವಿಜ್ಞಾನಿಗಳನ್ನು ಅದನ್ನೇ ಹೇಳ್ತಾ ಇದ್ದಾರೆ. 1.5 ಫೀಟ್ ಆದ್ರೂ ದೂರದಿಂದ, ಅಂದ್ರೆ ಆ ಬುಡದಿಂದ 1.5 ಫೀಟ್ ಬಿಟ್ಟು ಸುತ್ತು ಕೊಡುದು, 1 ಫೀಟ್ ಅಗಲಕ್ಕೆ ಏನಾದ್ರೂ ವೃತ್ತಾಕಾರವಾಗಿ ಕೊಡೋದು ಒಳ್ಳೇದು ಅಂತ ನನ್ನದು ಕೂಡ ಅಭಿಪ್ರಾಯ. ಈಗ ಗುಂಡಿಯಲ್ಲಿದ್ರೆ ಗುಂಡಿ ಅಗಲ ಮಾಡಬೇಕು. ಯಾಕೆಂದ್ರೆ ನಾವು ಸ್ತ್ರುವಿಗೆ ತೆಗೆಯುವ ಹೊಂಡ ಅಗಲ ಕಡಿಮೆ ಇರ್ತದೆ. ಈ 3 ಫೀಟಿನ ಹೊಂಡ ತೆಗೆದ್ರು ಕೂಡ ಸರಿ, ಬರೀ ಗಿಡದಿಂದ 1.5 ಫೀಟ್ ದೂರ ಆಯ್ತಷ್ಟೇ ಹೊಂಡದ ಬದಿ. ಆದ ಕಾರಣ ಗಿಡವನ್ನು ಸ್ವಲ್ಪ ಗಿಡದ ಈ ಹೊಂಡವನ್ನು ಅಗಲ ನಿಧಾನಕ್ಕೆ ಅಗಲ ಮಾಡಿಕೊಳ್ಳುದು ಒಳ್ಳೇದು. ಯಾಕಂದ್ರೆ ಒಮ್ಮೆಲೆ ಅಗಲ ಮಾಡಿದ್ರೆ ಮಣ್ಣು ಜಾಸ್ತಿ ಆಗ್ತದೆ. ಒಂದು 2-3 ವರ್ಷದಲ್ಲಿ ಇದನ್ನು ಅಗಲ ಮಾಡ್ತಾ ಹೋದ್ರೆ ಒಂದು 2-2 ಇದು ಗಿಡದ ಬುಡದಿಂದ 2-2.5 ಫೀಟ್ ಆಗಲದ ಹೊಂಡ ಮಾಡಿಕೊಂಡ್ರೆ ಅನುಕೂಲ ಆಗಬಹುದು. 100-40 ಸಾಮಾನ್ಯವಾಗಿ ಹೇಳುವಂತಹದ್ದು ಇಷ್ಟು ರಸಗೊಬ್ಬರವನ್ನು NPKಯನ್ನು ಪೂರೈಸಿ ಅಂತ ಹೇಳಿ. ಇದರ ಜೊತೆಗೆ ಹಟ್ಟಿ ಗೊಬ್ಬರವು ಅಥವಾ ಸಾವಯವ ರೀತಿಯಲ್ಲೂ ಕೂಡ ಗೊಬ್ಬರ ಕೊಡಬೇಕು ಅನ್ನುವಂತಹ ಒಂದು ವಿಚಾರ ಈ ಬಗ್ಗೆ ಹೇಳಿ. ಈ ಸಾವಯವ ಗೊಬ್ಬರ ಕೊಡ್ಲೇಬೇಕಾಗ್ತದೆ. ಏನಿಲ್ಲದಿದ್ರೆ ಸಾವಯವ ಗೊಬ್ಬರ ಇಲ್ಲದಿದ್ರೆ ಸೊಪ್ಪು ಸದೆ ಅದೇನಾದ್ರೂ ಹಾಕಬಹುದು. ಒಟ್ಟಿಗೆ 100-40 ತುಂಬಾ ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ನಾನು ಈಗ ಯೂಟ್ಯೂಬ್ ಅಲ್ಲಿರ್ಬೋದು ಅಥವಾ ಕೆಲವು ಫೇಸ್ಬುಕ್ ಅಲ್ಲಿ ಇರ್ಬೋದು ಅಥವಾ ಕೆಲವು ತೋಟ ನೋಡಿದ್ರೆ ಇರ್ಬೋದು, ಇದರಲ್ಲಿ ನೋಡಿದಾಗ ಕೆಲವರೆಲ್ಲ ಸಾಮಾನ್ಯ ಈ ಟೋಟಲ್ NPK ಸೇರಿಸಿ 1-2 ಕೆಜಿ ವರೆಗೂ ಹಾಕಿ ಅವರು ಬೆಳೆಯುವ ಅಷ್ಟೇ ತೆಗಿತಾ ಇದ್ದಾರೆ. ಅಂದ್ರೆ ಒಂದು ಮರಕ್ಕೆ 5 ಕೆಜಿ ಅಲ್ಲ, ಅದಕ್ಕಿಂತ ಜಾಸ್ತಿ ತೆಗಿತಾ ಇದ್ದಾರೆ. ಇಲ್ಲದಿದ್ರೆ 2.5 ಕೆಜಿ ಇಳುವರಿ ಅಂತ ಲೆಕ್ಕ. ಇವರು 5 ಕೆಜಿ 6 ಕೆಜಿಗಿಂತಲೂ ಚಾಲಿ ತೆಗಿತಾ ಇದ್ದಾರೆ. ನೀವು ಹೇಗೆ ಉಪಯೋಗಿಸ್ತಾ ಇದ್ದೀರಿ? ನಾನಂದ್ರೆ ಇದು ಈ ಮಾಹಿತಿಗಳೆಲ್ಲ ನನಗೆ ನಮಗೆ ಅಂದ್ರೆ ಈ ನನ್ನ ತೋಟ ಈಗ ಹೊಸ ತೋಟ ಒಂದು ಮಂಗಳ, ಇದಕ್ಕೆ 140 1.5 ಟೈಮ್ಸ್ ಈ ಗೊಬ್ಬರ ಇಷ್ಟು ಗೊಬ್ಬರ ಹಾಕ್ತಾ ಇದ್ದೆ. ಈಗ ಏನ್ ಮಾಡಿದ್ದೇವೆ ಅಂದ್ರೆ ಇದು ಇದನ್ನು ಜಾಸ್ತಿ ಮಾಡಿದ್ದೇನೆ. ಯಾಕೆಂದ್ರೆ ಇದು ಸಾಕಾಗುದಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಿಧಾನವಾಗಿ ಈಗ 1 ಕೆಜಿಗಿಂತ ಮೇಲೆ ಟೋಟಲ್ NPK ಕೊಡಬೇಕು ಅಂತ ಒಂದು ಅಭಿಪ್ರಾಯದಲ್ಲಿ ಇದ್ದೇನೆ ನಾನು. ಇದು 1.5 ಕೆಜಿ ಆ ಮಟ್ಟಕ್ಕೆ ಹೋಗಬೇಕು ಅಂತ ಇದ್ದೇನೆ 1-2 ವರ್ಷದಲ್ಲಿ. ಅಂದ್ರೆ ಈಗ ರಸಗೊಬ್ಬರವನ್ನ ದ್ರವ ರೂಪದಲ್ಲಿಯೂ ಕೂಡ ಕೊಡುವಂತಹ ಒಂದು ವ್ಯವಸ್ಥೆ ಬಂದಿದೆ, ಡ್ರಿಪ್ ಹನಿ ಮೂಲಕವೂ ಕೂಡ ಕೊಡಬಹುದು ಅಂತ ಹೇಳಿ. ಜೊತೆಗೆ ವರ್ಷದ ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ? ಡ್ರಿಪ್ ಅಲ್ಲಿ ಕೊಡೋದು ಬಹಳ ಉತ್ತಮ ಮತ್ತು ಬಹಳ ಸುಲಭ. ಡ್ರಿಪ್ ಲೈನ್ ಕರೆಕ್ಟ್ ಇದ್ರೆ ಇದು ವಾರಕ್ಕೊಮ್ಮೆ ಅಥವಾ 10 ದಿವಸಕ್ಕೊಮ್ಮೆ ಕೊಟ್ಟರು ಸಾಕಾಗ್ತದೆ. ಡೈಲಿ ಕೊಡುವವರು ಇದ್ದಾರೆ ಥ್ರೂ ಔಟ್ ದಿ ಇಯರ್ 365 ಡೇಸ್. ಆದ್ರೆ ನಾನು ಹಾಗೆ ಕೊಡ್ತಾ ಇಲ್ಲ, ಬಟ್ ಕೊಡಬೇಕು ಅಂತ ಆಸೆ ಇದೆ. ಬಟ್ ಕೆಲವು ಬೇರೆ ಬೇರೆ ಒತ್ತಡಗಳಿಂದಾಗಿ ದಿನ ಕೊಡೋದು ಸ್ವಲ್ಪ ಸಮಸ್ಯೆ ಆಗಬಹುದು. ಆದ್ರೆ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ನಾನೀಗ ಮಳೆಗಾಲ ಹೋದ ಕೂಡಲೇ ಪುನಃ ನೆಕ್ಸ್ಟ್ ಮಳೆಗಾಲವರೆಗೆ ಕೊಡ್ತಾ ಇದ್ದೇವೆ. 1 ಡೋಸ್ ಅಥವಾ 2 ಡೋಸ್ ಮಾತ್ರ ಮಳೆಗಾಲ ಪ್ರಾರಂಭದಲ್ಲಿ, ಮಳೆಗಾಲ ಕೊನೆಗೆ ಒಮ್ಮೆ ಮಣ್ಣಿಗೆ ಕೊಡ್ತಾ ಇದ್ದೇವೆ. ಬಾಕಿ ಇದನ್ನು ಸ್ಪ್ಲಿಟ್ ಡೋಸ್ ಅಲ್ಲಿ ಉಳಿದ ಫಾರ್ ಎಕ್ಸಾಂಪಲ್ ನವೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಮೇಲೆ ಎಂಡ್ ವರೆಗೂ ಕೊಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಈಗ ಸಿಂಗಾರ ಹೆಚ್ಚಾಗಿ ಬಿಡುವಂತಹದ್ದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇರಬಹುದು. ಅದಕ್ಕಿಂತ ಮೊದಲೇ ಈ ರಸಗೊಬ್ಬರದ ಪೂರೈಕೆ ಎಲ್ಲ ಹೇಗೆ ಆಗಬೇಕು ಅಂತ? ಈಗ ಈ ಬಗ್ಗೆ ತುಂಬಾ ಎಕ್ಸ್ಪರ್ಟ್ ಅಂತ ನಾನು ಹೇಳುವಾಗಿಲ್ಲ, ಬಟ್ ಏನಂದ್ರೆ ಮಳೆಗಾಲ ಪ್ರಾರಂಭದಲ್ಲಿ ಒಂದು ಸ್ವಲ್ಪ 1/3 ಆದ್ರೂ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಮಳೆಗಾಲ ಕೊನೆಗೆ 1/3 ಕೊಡಬೇಕು, ಬಾಕಿದ್ದನ್ನು ಸ್ಪ್ಲಿಟ್ ಡೋಸ್ ಅಲ್ಲಿ ಕೊಡ್ತಾ ಇರಿ ಅಂತ ಹೇಳ್ತಾರೆ. ಅದರಲ್ಲಿ ಒಳ್ಳೆ ರಿಸಲ್ಟ್ ತೆಗೆದವರು ಇದ್ದಾರೆ. ಇದು ಸರಿ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಈಗ ಕೆಲವೊಂದು ಪ್ರದೇಶಗಳಲ್ಲಿ ಈ ಬೇರು ಹುಳದ ಸಮಸ್ಯೆ ಇರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕೂಡ ಎದುರಾಗುವುದನ್ನು ನಾವು ನೋಡ್ತೀವಿ. ನಿಮ್ಮ ಊರಲ್ಲಿ ಹೇಗಿದೆ ಪರಿಸ್ಥಿತಿ? ನಮ್ಮ ಊರಲ್ಲಿ ಇಷ್ಟರವರೆಗೆ ಬೇರು ಹುಳದ ಸಮಸ್ಯೆ ಇಲ್ಲ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಗುತ್ತಿಗಾರು ಆ ಸೈಡ್ ಹೋದ್ರೆ ಈಗ ಹಳದಿ ಎಲೆ ರೋಗದ್ದು ಸಮಸ್ಯೆ ಕಾಡ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಅದರ ಅದು ಪಸರಿಸ್ತಾ ಇದೆ. ನಮ್ಮ ಕಡೆ ಯಾವಾಗ ಬರಬಹುದು ಗೊತ್ತಿಲ್ಲ, ಬಟ್ ಇಷ್ಟರ ತನಕ ಕಾಣುವುದಿಲ್ಲ. ಹಾಗಾಗಿ ಬೇರು ಹುಳ ಮತ್ತು ಹಳದಿ ಎಲೆ ರೋಗ ನಮ್ಮ ಪಾರ್ಟ್ ಅಲ್ಲಿ ಈಗ ಇಷ್ಟೊಡೆಗೆ ಕಾಣಿಸ್ತಾ ಇಲ್ಲ. ಅಡಿಕೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಸವಾಲು ಅಂತಂದ್ರೆ ಕೊಳೆ ರೋಗವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತಹದ್ದು. ಇದರ ಬಗ್ಗೆ ನಿಮ್ಮ ಅನುಭವ ಏನು? ಇದರ ಬಗ್ಗೆ ಕಾಲಕಾಲವಾಗಿ ಬೋರ್ಡ್ ಮಿಕ್ಸ್ಚರ್ ಕೊಡ್ತಾ ಇದ್ರೆ ಇದು ದೊಡ್ಡ ಸಮಸ್ಯೆ ಆಗುದಿಲ್ಲ. ಮತ್ತೆ ಏನಂದ್ರೆ ನಮ್ಮ ಊರಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಈ ಮರ ಹತ್ತುವ ಒಂದು ಅಪರೇಟಸ್ ಇದೆ, ಎಲ್ಲರೂ ಅದರಲ್ಲಿ ಕಲ್ತಿದ್ದಾರೆ. ತುಂಬಾ ತುಂಬಾ ಯುವಕರು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ಎಲ್ಲ ಅವರು ಹೊರಗಡೆ ಕೂಡ ಹೋಗ್ತಾ ಇದ್ದಾರೆ. ಸಾಮಾನ್ಯ ಉಪ್ಪಿನ ಅಂಗಡಿ, ಕಾವು, ಗುತ್ತಿಗಾರು ಈ ಸೈಡ್ ಕೂಡ ಹೋಗ್ತಾ ಇದ್ದಾರೆ. ಆದ ಕಾರಣ ನಮಗೆ ಈ ಬಗ್ಗೆ ಸಮಸ್ಯೆ ಇಷ್ಟರವರೆಗೆ ಇಲ್ಲ. ಕೊಳೆ ರೋಗದ್ದು ದೊಡ್ಡ ಸಮಸ್ಯೆ ಅಂತ ಬಾಧನೆ ಇಲ್ಲ ಅಂತ ಅನಿಸ್ತದೆ ನನಗೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಕಾರ್ಬನ್ ಫೈಬರ್ ದೋಟಿಯಿಂದಲೂ ಕೂಡ ಸಿಂಪಡಣೆ ಮಾಡಬಹುದು ಎನ್ನುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ನಿಮ್ಮ ಊರಿನಲ್ಲಿ ಏನಾದರೂ ಪ್ರಯತ್ನ ಆಗಿದೆಯಾ? ನಮ್ಮ ಊರಲ್ಲಿ ಇಷ್ಟರವರೆಗೆ ಪ್ರಯತ್ನ ಆಗಿಲ್ಲ. ಇನ್ನು ಕಾರ್ಬನ್ ಫೈಬರ್ ದೋಟಿ ತಂದವರೇ ಇಲ್ಲ, ನಾವು ತರಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಈಗ ಸಿಂಪರಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಅದೊಂದು ಮಿಸ್ಟ್ ರೀತಿಯಲ್ಲಿ ಅಥವಾ ಹನಿಯ ರೂಪದಲ್ಲಿ ಅದು ಬೀಳಬೇಕು ಅಂತ, ಅದರ ಬದಲಿಗೆ ಹೆಚ್ಚು ದ್ರವ ರೂಪದಲ್ಲಿ ಕೊಟ್ಟರೆ ಹೆಚ್ಚು ಉಪಯೋಗ ಆಗುದಿಲ್ಲ ಅನ್ನುವಂಥ ಒಂದು ಅನುಭವದ ಮಾತು, ನೀವೇನು ಹೇಳ್ತೀರಿ? ವಿಷಯ ಹೌದು, ಆದ್ರೆ ಬಟ್ ಏನಾಗ್ತದೆ ಅಂದ್ರೆ ಕೆಲವೊಂದು ಲಿಮಿಟೇಷನ್ ಇಂದಾಗಿ ಈ ಲೇಬರ್ ಕಾಸ್ಟ್, ಅದಕ್ಕೆ ಸ್ಪ್ರೇಗೆ ತಗಲು ಸಮಯ, ಇದನ್ನೆಲ್ಲ ಯೋಚನೆ ಮಾಡಿ ಏನ್ ಮಾಡ್ತೇವೆ ಅಂದ್ರೆ ತುಂಬಾ ಮಿಸ್ಟ್ ಆಗಿ ಈಗ ನಾವಾಗ್ಲಿ ಅಥವಾ ನಮ್ಮ ಊರಲ್ಲಿ ಆಗ್ಲಿ ಯಾರು ಕೊಡ್ತಾ ಇಲ್ಲ. ಒಂದು ಮರಕ್ಕೆ ಹತ್ತಿದ್ರೆ ಅದರಿಂದ ನೆಕ್ಸ್ಟ್ ಎರಡು ಮರ ಮೂರು ಮರಕ್ಕೂ ಸ್ಪ್ರೇ ಮಾಡಿ ಇಳಿತಾರೆ. ಯಾಕೆಂದ್ರೆ ಇಲ್ಲದಿದ್ರೆ ಈ ಮಿಸ್ಟ್ ಆದ ಕೂಡ ಏನಾಗ್ತದೆ, ನೀವು ತುಂಬಾ ಮರಕ್ಕೆ ಹತ್ತಬೇಕಾಗ್ತದೆ. ಅಂದ್ರೆ ಪ್ರಾಕ್ಟಿಕಲ್ ಸ್ವಲ್ಪ ಫೀಸಿಬಿಲಿಟಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಬೋರ್ಡ್ ತಯಾರಿಯ ಬಗ್ಗೆ ವಿಶೇಷವಾಗಿ ಅದು ಒಂದು ಒಂದರ ಪ್ರಮಾಣದಲ್ಲಿ ಇರುವುದರ ಬದಲು ಒಂದು ಎರಡು ಹಾಕುವರು ಅಥವಾ ಒಂದು ಒಂದೂವರೆ ಸುಣ್ಣವನ್ನು ಹಾಕುವಂತವರು ಕೂಡ ಇರ್ತಾರೆ, ಯಾವುದು ಸರಿಯಾದಂತಹ ಒಂದು ವಿಧಾನ? ಅಂದ್ರೆ ಈಗ ನಾವು ಒಂದಕ್ಕೆ ಒಂದೇ ಉಪಯೋಗಿಸ್ತಾ ಇದ್ದೇವೆ. ಅಂದ್ರೆ ಈಗ ಯಾಕೆಂದ್ರೆ ಸುಣ್ಣ ಪುಡಿ ರೂಪದಲ್ಲಿ ಬರ್ತಾ ಇದೆ. ಮೊದಲು ಬೇಯಿಸಿದ ಸುಣ್ಣ ಹಾಕ್ತಾ ಇದ್ದದ್ದು, ಆವಾಗ ನಾವು ಒಂದಕ್ಕೆ ಎರಡು ಹಾಕ್ತಾ ಇದ್ವಿ, ಈಗ ಒಂದಕ್ಕೆ ಒಂದೇ ಕೊಡ್ತಾ ಇದ್ದೇವೆ. ಆದ್ರೂ ಕೂಡ ಅದು ಹೆಚ್ಚಿನಂಶ ನಾವು ಟೆಸ್ಟ್ ಮಾಡಿ ನೋಡಿಲ್ಲ, ನ್ಯೂಟ್ರಲ್ ಬರಬಹುದು ಅಂತ ಅನಿಸುದಿಲ್ಲ ನನಗೆ. ಸ್ವಲ್ಪ ಏನಂದ್ರೆ ಬೇಸಿಕೆ ಇರಬಹುದು ಅಂತ ಅನಿಸ್ತದೆ, ಆದ್ರೆ ಇಷ್ಟರವರೆಗೆ ಇದರಿಂದಾಗಿ ನಮಗೆ ದೊಡ್ಡ ಸಮಸ್ಯೆ ಅಂತೂ ಬಂದಿಲ್ಲ. ಈಗ ಅಡಿಕೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಬೇರೆ ಬೇರೆ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಈ ಮಿಶ್ರ ಬೆಳೆಗಳ ನಿರ್ವಹಣೆಯನ್ನ ಅಡಿಕೆ ತೋಟದಲ್ಲಿ ಹೇಗೆ ಮಾಡಬೇಕು, ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಗಮನವನ್ನು ಹೇಗೆ ಕೊಡಬೇಕು? ಅಂದ್ರೆ ಪ್ರತಿಯೊಂದು ಬೆಳೆಯನ್ನು ಅದು ಬೇರೆ ಬೇರೆ ತೋಟ ಎಂಬ ರೀತಿಯಲ್ಲೇ ಗಮನಿಸಬೇಕಷ್ಟೇ. ಯಾಕೆಂದ್ರೆ ಅಡಿಕೆಗೆ ಗೊಬ್ಬರ ಕೊಡೋ ವಿಧಾನವೇ ಬೇರೆ, ಕಾಳು ಮೆಣಸಿಗೆ ಕೊಡೋ ವಿಧಾನವೇ ಬೇರೆ. ಈಗ ನಾನು ಮುಂದೆ ಈ ಗಾಂಧಾರಿ ಮೆಣಸನ್ನು ನೋಡುವ ಐಡಿಯಾದಲ್ಲಿ ಇದ್ದೇನೆ, ಅದಕ್ಕೆ ಗೊಬ್ಬರ ಕೊಡೋ ವಿಧಾನವೇ ಬೇರೆ. ಆದ ಕಾರಣ ಏನಂದ್ರೆ ಇದು ಎಲ್ಲವನ್ನೂ ಬೇರೆ ಬೇರೆ, ಒಂದೆಕರೆ ಅಡಿಕೆ ಇದೆ, ಒಂದೆಕರೆ ಕಾಳು ಮೆಣಸಿದೆ, ಒಂದೆಕರೆ ಸೂಜಿ ಮೆಣಸಿದೆ, ಇದೇ ರೀತಿಯಲ್ಲೇ ನಾವು ಕೃಷಿ ಮಾಡಿದರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಕಾಳು ಮೆಣಸಿಗೆ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಸಲ ಆದರೂ ಅದಕ್ಕೆ ರೋಗ ಬರದಂತೆ ಸ್ಪ್ರೇ ಕೊಡೋದಿರಬಹುದು ಅಥವಾ ಟ್ರೈಕೋಡರ್ಮ ಅಪ್ಲಿಕೇಶನ್ ಇರಬಹುದು, ಇದನ್ನೆಲ್ಲ ನೋಡ್ತಾ ಇರಬೇಕಾಗ್ತದೆ. ಯಾಕೆಂದ್ರೆ ನಾನೀಗ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೆಲಸ ಮಾಡಬೇಕಷ್ಟೇ. ಈಗ ನೇರವಾಗಿ ಸಸ್ಯ ಅಭಿವೃದ್ಧಿ ಮಾಡಿರುವಂತಹದ್ದು ಮತ್ತು ಕಸಿ ಕಟ್ಟಿರುವಂತಹ ಒಂದು ಕಾಳು ಮೆಣಸಿನ ನಿರ್ವಹಣೆ ಮಾಡುವಂತಹದ್ದು ಏನಾದ್ರು ವ್ಯತ್ಯಾಸ ಉಂಟಾ? ವಿಶೇಷವಾದ ವ್ಯತ್ಯಾಸ ಇಲ್ಲ. ನಾನು ಏನ್ ಮಾಡಿದ್ದೇನೆ ಅಂದ್ರೆ ಕಸಿ ಕಟ್ಟಿದ ಕಾಳು ಮೆಣಸಲ್ಲ, ನಾನು ಟಾಪ್ ಶೂಟ್ ಗಿಡ ತಂದಿದ್ದೇನೆ. ಇದರ ಅಡ್ವಾಂಟೇಜ್ ಏನಂದ್ರೆ ಇದು ಒಂದು ವರ್ಷದಲ್ಲೇ ನಿಮಗೆ ಇಳುವರಿ ಸ್ಟಾರ್ಟ್ ಆಗ್ತದೆ, ಹಾಗೆ ಬರ್ತದೆ ಕೂಡ. ನಾನು ಅವರ ಅಲ್ಲಿ ತೋಟದಲ್ಲಿ ನೋಡಿದಾಗ ಅದೇ ರೀತಿ ಚೆನ್ನಾಗಿ ಪಣಿಯೂರು ಫೈವ್ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಸಾಕು, ತುಂಬಾ ನೆರಳಲ್ಲಿ ಕೂಡ ಇಳುವರಿ ಕೊಡ್ತದೆ. ಆದ ಕಾರಣ ಈ ಅಡಿಕೆ ತೋಟದಲ್ಲಿ ಇಷ್ಟೆಲ್ಲ ಇದು ಮಾಡಿದಾಗ ನೆರಳು ಜಾಸ್ತಿ ಆದ್ರೂ ಕೂಡ ಇಳುವರಿ ಒಳ್ಳೆ ಇಳುವರಿ ಬರ್ತದೆ. ಈಗ ಜಾಯಿಕಾಯಿ ಅಥವಾ ಇನ್ನಿತರ ಮಿಶ್ರ ಬೆಳೆಯ ಬಗ್ಗೆ, ಇದರ ಬಗ್ಗೆ ನಾನು ಏನು ಹೇಳುವಾಗಿಲ್ಲ, ಯಾಕೆಂದ್ರೆ ನಾನು ಈ ಬಗ್ಗೆ ಎಕ್ಸ್ಪರ್ಟ್ ಅಲ್ಲ ಅಂತ ಅನಿಸ್ತದೆ. ನಾನು ಇದನ್ನು ಸ್ಟಡಿಯೂ ಮಾಡಿಲ್ಲ, ಮತ್ತೆ ಆಸ್ಪಾಸಲ್ಲಿ ನೋಡಿಯೂ ಇಲ್ಲ. ಈಗ ಹೆಚ್ಚಾಗಿ ಕಾಣ್ತಾ ಇರೋದು ಕೊಕ್ಕೋ ಮತ್ತು ಬಾಳೆ. ಇದು ಬಿಟ್ಟರೆ ಈ ಜಾಯಿಕಾಯಿ ಬಗ್ಗೆ ನಾನು ತುಂಬಾ ಗಮನ ಹರಿಸಿಲ್ಲ ಅಂತ ಹೇಳ್ಬೋದು. ಆದ ಕಾರಣ ಈ ಬಗ್ಗೆ ನಾನೇನು ಹೇಳೋದಿಲ್ಲ. ಈಗ ಅಡಿಕೆಯ ಕೊಯ್ಲು, ಒಣಗಿಸುವಂತಹದ್ದು ಮತ್ತು ಶೇಖರಣೆ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ. ಚೆನ್ನಾಗಿ ಇದು ಹಣ್ಣನ್ನು ಕೊಯ್ದು, ಸರಿಯಾಗಿ ಹಣ್ಣದನ್ನು ಕೊಯ್ದು ಅಬೌ 50 ಬಿಸಿಲು ಅಂದ್ರೆ ಒಳ್ಳೆ ಬಿಸಿಲಿರೋ ಜಾಗ ಆದ್ರೆ 50 ಬಿಸಿಲಾದ್ರೂ ಒಣಗಿಸಿ ನೀವು ಪ್ಲಾಸ್ಟಿಕ್ ಆಗಿ ಕಟ್ಟಿದ್ರೆ ಅಡಿಕೆಗೆ ತೂತು ಬೀಳೋದಾಗ್ಲಿ ಇದು ಯಾವುದು ಆಗುದಿಲ್ಲ. ತುಂಬಾ ಚೆನ್ನಾಗಿ ಸ್ಟೋರ್ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ತುಂಬಾ ತಲೆ ಬಿಸಿ ವಿಚಾರ ಅಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಮ್ಮ ಅಡಿಕೆ ಡಂಕಿ ಬಿತ್ತು, ಹಾಗೆ ಬಿತ್ತು, ಹೀಗೆ ಬಿತ್ತು ಹೇಳ್ತಾರೆ. ಅದು ಹೆಚ್ಚಿನ ಅಂಶ ನನ್ನ ಅನಿಸಿಕೆ ಪ್ರಕಾರ ಅವರು ಸರಿ ಒಣಗಿಸ್ತಾ ಇಲ್ಲ. ಈಗ ಸೋಲಾರ್ ಇದು ಏನು ಗೂಡು ಮಾಡಿಕೊಂಡು ಅದರಲ್ಲಿ ಕೂಡ ಒಣಗಿಸುವುದು ಮಳೆಗಾಲದಲ್ಲಿ ಅನಿವಾರ್ಯವಾಗಿ ಇರ್ತದೆ. ಇದರಲ್ಲಿ ಏನಾದರೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಬರ್ತದ ಬಗ್ಗೆ ಅಂದ್ರೆ, ನಾವು ಈ ಸಿಸ್ಟಮ್ಯಾಟಿಕ್ ಆಗಿ ಸೋಲಾರ್ ಟರ್ಪಲ್ ಅಳವಡಿಸಲಿಲ್ಲ, ನಾವು ನಮ್ಮದೇ ಒಂದು ಮೆಥಡ್ ಅಲ್ಲಿ ಅಳವಡಿಸಿದ್ದೇವೆ. ಅಂದ್ರೆ ಸ್ವಲ್ಪ ವ್ಯತ್ಯಾಸ ಬರಬಹುದು, ಮತ್ತೆ ಅದನ್ನು ಕಾಲಕಾಲಕ್ಕೆ ಅದನ್ನು ತಿರುವುದು ಇದನ್ನೆಲ್ಲ ಮಾಡ್ತಾ ಇದ್ರೆ ಸಮಸ್ಯೆ ಬರ್ಲಿಕ್ಕಿಲ್ಲ ಅನಿಸ್ತದೆ. ಮತ್ತೆ ಒಣಗುದು ಚೆನ್ನಾಗಿ ಒಣಗ್ತದೆ, ಆ ಬಗ್ಗೆ ಏನು ಸಮಸ್ಯೆ ಇಲ್ಲ. ಈಗ ಇತ್ತೀಚಿನ ವರ್ಷಗಳಲ್ಲಿ ಬೇಗನೆ ಹಣ್ಣಾಗುವಂತಹ ಒಂದು ಸಮಸ್ಯೆಯೂ ಕೂಡ ಎದುರಾಗ್ತಾ ಇದೆಯಾ? ಅದು ಇದೆ, ಯಾಕೆಂದ್ರೆ ಈಗ ನೋಡಿ ಇವತ್ತೇ ಜೀಪಲ್ಲಿ ಹಣ್ಣಡಿಕೆ ಇದೆ ಸ್ವಲ್ಪ. ಇನ್ನು ಈಗ ಇನ್ನೀಗ ಒಂದು ತಿಂಗಳಲ್ಲಿ ಸಿಕ್ಕಾಪಟ್ಟೆ ಬೀಳ್ತದೆ, ಯಾಕಂದ್ರೆ ಕಳೆದ ವರ್ಷವೂ ಇದೇ ಸಮಸ್ಯೆ ಆಗಿತ್ತು. ಸಿಕ್ಕಾಪಟ್ಟೆ ಅಡಿಕೆ ಬಿದ್ದು ಇಡೀ ಅಂಗಳಕ್ಕೆ ಸೋಲಾರ್ ಟರ್ಪಲ್ ಮಾಡಿದ್ರೂ ಸಾಕಾಗಲಿಕ್ಕಿಲ್ಲ ಎಂಬ ಪರಿಸ್ಥಿತಿ. ಇನ್ನೊಂದು ವಿಚಾರ, ಈ ಮಿಶ್ರ ಬೆಳೆ ಅಲ್ಲದೆ ನೀವು ಅಣಬೆ ಕೃಷಿಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಅಣಬೆ ಕೃಷಿ ನಾನು ಯಾಕೆ ಶುರು ಮಾಡಿದೆ ಅಂದ್ರೆ, ಇದಕ್ಕೆ ನಾನೊಂದು ಹಿನ್ನೆಲೆ ಹೇಳ್ತೇನೆ. ನಂದು ಹಾಳೆ ತಟ್ಟೆಯ ಇಂಡಸ್ಟ್ರಿ ಇದೆ, ದೊಡ್ಡದು ಇಂಡಸ್ಟ್ರಿ ಇದೆ, 45 ಮಿಷನ್ ಇದೆ, 25 ಜನ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಸಿಕ್ಕಾಪಟ್ಟೆ ವೇಸ್ಟ್ ಸಿಗ್ತದೆ, ಈ ವೇಸ್ಟ್ ಅನ್ನು ಡಿಸ್ಪೋಸ್ ಮಾಡೋದೇ ತುಂಬಾ ತಲೆಬಿಸಿಯ ವಿಚಾರ. ಹಾಗಾಗಿ ನಾನು ಏನ್ ಮಾಡಿದೆ ಅಂದ್ರೆ, ಅದು ಒಂದು ಮೆಷಿನ್ ಸಿಕ್ತು, ಪೌಡರ್ ಮಾಡಿ ಕ್ಯಾಟಲ್ ಫೀಡ್ ಆಗಿ ಮಾರ್ಕ್ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಒಳ್ಳೆ ಗಿರಾಕಿ ಇದೆ ನನಗೆ, ಬಟ್ ಆದ್ರೂ ಏನಂದ್ರೆ ಇದು ಇದರ ಒಟ್ಟಿಗೆ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಇದಕ್ಕೆ ಯೂಸ್ ಇದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತಾ ಇತ್ತು. ಒಟ್ಟಿಗೆ ಏನಾಯ್ತು ಅಂದ್ರೆ, ಈ ಕೋವಿಡ್ ಬಂದ ಕಾರಣ ನಮಗೆ ಒಂದ್ 2 ವರ್ಷ ಸ್ವಲ್ಪ ಹೊಡೆತ ಬಿತ್ತು, 1 ವರ್ಷ ಡಿಮಾಂಡೇ ಇರಲಿಲ್ಲ. ಮತ್ತೆ ಈಗ ಅಂದ್ರೆ ಆವಾಗವಾಗ ಮಳೆ ಬಂದು ನಮಗೆ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ, ಕೆಲಸಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆ ವರ್ಷ ಇಡೀ ಕೆಲಸ ಕೊಡೋದು ಸಮಸ್ಯೆ ಆಗ್ತಾ ಇದೆ. ಈ ಎಲ್ಲ ನಿಟ್ಟಿನಲ್ಲಿ ನಾನು ಆಕ್ಚುಲಿ 10 ವರ್ಷ ಹಿಂದೆ ಪ್ರಯೋಗಕ್ಕೆ ಬೇಕಾಗಿ ಆಯಿಸ್ಟರ್ ಮಾಡಿ ಸಕ್ಸಸ್ ಪಡೆದಿದ್ದೆ. ಆದ್ರೆ ಆಯಿಸ್ಟರ್ ಏನಂದ್ರೆ, ಇದು ಒಂದೇ ದಿವಸದಲ್ಲಿ ಹಾಳಾಗ್ತದೆ, ಕೀಪಿಂಗ್ ಕ್ವಾಲಿಟಿ ಇಲ್ಲ. ಇದನ್ನು ನಾವು ಒಂದು ದಿವಸದಲ್ಲಿ ಅಂಗಡಿಗೆ ಕೊಟ್ಟು ಅದು ಅಂಗಡಿಯಲ್ಲಿಯೂ ಒಂದು ದಿವಸದಲ್ಲಿ ಸೇಲ್ ಆಗಬೇಕು, ಇಲ್ಲದಿದ್ರೆ ಹಾಳಾಗ್ತದೆ. ಆದ ಕಾರಣ ಅದಕ್ಕೆ ಡಿಮಾಂಡ್ ಬರೋ ಚಾನ್ಸ್ ಕಮ್ಮಿ. ಈಗ ಇದು ನೋಡ್ತಾ ಇರುವಾಗ ಸಾಮಾನ್ಯ 1995 ನಂತರ ಮಿಲ್ಕಿ ಮಶ್ರೂಮ್ ಇಂಡ್ಯದಲ್ಲಿ ಪಾಪ್ಯುಲರ್ ಆಗ್ತಾ ಇದೆ. ಯೂಟ್ಯೂಬ್ ಅಲ್ಲಿ ಎಷ್ಟು ವಿಡಿಯೋ ಇದೆ, ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಇನ್ಫಾರ್ಮೇಶನ್ ಎಷ್ಟು ಸಿಗುತ್ತೆ ಇದನ್ನೆಲ್ಲ ನೋಡಿ ಆಗುವಾಗ ನನಗೆ ಇದನ್ನು ಮಾಡಬಹುದು ಅಂತ ಅನಿಸ್ತು. ಇದನ್ನು ಮಾಡಬಹುದು ಅನಿಸ್ತು ಅಂತ ಆಗುವಾಗ ನಮ್ಮ ಸಂಬಂಧಿಕರೊಬ್ರು ಸಿ ಎ ಅವರು ಇದ್ದಾರೆ, ಅವರು ಗಿರೀಶ್ವರ ಎಂಬ ಅವರು ಬಾಳೆಗುಳಿ ಅಂತೇಳಿ, ಅವರು ಅದನ್ನು ಮಾಡ್ತಾ ಇದ್ದಾರೆ, ನೀವು ಇವರನ್ನು ಕಾಂಟ್ಯಾಕ್ಟ್ ಆಗಬಹುದು ನೀನು ಅಂತ ಹೇಳಿದ್ರು. ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಆಗುವಾಗ ಅವರು ಎಲ್ಲ ನನಗೆ ಮಾಹಿತಿ ಬೇಕಾದ ಇದು ತಂತ್ರಜ್ಞಾನ ಎಲ್ಲ ಇದು ಕೊಡ್ತಾ ಇದ್ದಾರೆ. ಒಟ್ಟಿಗೆ ಅವರಿಗೆ ಏನಾಗಿದೆ ಅಂದ್ರೆ, ಅವರಿಗೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಇದೆ, ಆದ ಕಾರಣ ನೀನು ಮಾಡು, ನಾವು ಜೊತೆ ಜೊತೆಯಾಗಿ ಇದನ್ನು ಮಾರ್ಕೆಟ್ ಮಾಡೋಣ ಅಂತ ಅವರು ಹುರಿದುಂಬಿಸಿದ್ರು. ಹಾಗೆ ಸ್ಟಾರ್ಟ್ ಮಾಡಿದೆ. ಈಗ ನನಗೆ ಏನಾಯ್ತು ಅಂದ್ರೆ, ಈ ಅಡಿಕೆ ಹಾಳೆಯ ಕಸ ಇದರಲ್ಲಿ ಯಾಕೆ ಮಾಡಬಾರದು ಅಂತೇಳಿ ಸಿಪಿಸಿಆರ್ ಐಗೆ ಒಮ್ಮೆ ಬಂದು ಕೇಳಿದೆ. ಅಲ್ಲಿಯೂ ಏನಾಯ್ತು ಅಂದ್ರೆ, ಅವರಿಗೂ ಪ್ರಾಕ್ಟಿಕಲ್ ಆಗಿ ಮಾಡುವವರು ಯಾರು ಸಿಗ್ಲಿಲ್ಲ, ಮಾಡಬಹುದು ಆದ್ರೆ ಮಾಡಿದವರು ಸಿಗ್ಲಿಲ್ಲ. ನಾನೇ ಯಾಕೆ ಮಾಡಬಹುದು ಅಂತೇಳಿ ನಾನೇ ಇಳ್ದೆ ಪ್ರಯೋಗಕ್ಕೆ. ಸ್ವಲ್ಪ ಒಂದು 10 ಪ್ಯಾಕೆಟ್ ಮಾಡಿದೆ. ಸಾಮಾನ್ಯ ಬೈಹುಲ್ಲಿನ ಬಯಾಲಜಿಕಲ್ ಎಫಿಷಿಯನ್ಸಿ ಏನಿದೆ ಅದೇ ಬಯಾಲಜಿಕಲ್ ಎಫಿಷಿಯನ್ಸಿ ಅಡಿಕೆ ಹಾಳೆ ಚೂರಿನಲ್ಲಿ, ಚೂರ್ ಅಂದ್ರೆ ಅದು ಮಾತ್ರ ಪೀಸ್ ಆಗಬಾರದು, ಅದು ಸ್ವಲ್ಪ ಪುಡಿ ಪುಡಿ ಆಗಬೇಕು, ಇದರಲ್ಲಿ ಬರ್ತದೆ ಅಂತ ಗೊತ್ತಾಯ್ತು ನನಗೆ. ಹಾಗೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಗೆ ಏನ್ ಮಾಡಿದೆ ಅಂದ್ರೆ, ಸ್ವಲ್ಪ ಇನ್ವೆಸ್ಟ್ ಮಾಡೋದು ಬೇಕಾ ಬೇಡ ಅಂತೇಳಿ ಆಲೋಚನೆ ಮಾಡಿ ಒಂದು ಹಳೆ ಮನೆ ಇತ್ತು, ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿ ವಾತಾವರಣದ ಏರುಪೇರು ನಮಗೆ ಬೇಕಾದ, ಅದು ಈ ಮಿಲ್ಕಿ ಮಶ್ರೂಮ್ ಏನಂದ್ರೆ ಅದು ತುಂಬಾ ಸೆಕೆ ಅನ್ಬಿಡ್ತದೆ, ಹೀಟ್ ಬೇಕದಕ್ಕೆ. ಮನೆ ಒಳಗೆ ಏನಾಗ್ತದಂದ್ರೆ, ಆ ಮನೆ ಮತ್ತು ಸ್ವಲ್ಪ ತಂಪು ಜಾಗದಲ್ಲಿ ಇದೆ, ಸರಿಯಾಗಿ ಬೆಳೆ ಬಂದಿತ್ತು ಅಂತ ಹೇಳುವಾಗ ಇಲ್ಲ, ಬರ್ತಾ ಇತ್ತು ಬಟ್ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಇದಕ್ಕೆ ಏನಾಯ್ತು, ಇನ್ನು ಸಾಕು ಅಂತೇಳಿ ಇದಕ್ಕೆ ಸರಿಯಾದ ಒಂದು ಸೆಟಪ್ ಮಾಡಿಕೊಂಡೆ. ತುಂಬಾ ಸೈಂಟಿಫಿಕ್ ಅಂತ ಹೇಳಿ ಅಲ್ಲ, ಆದ್ರೆ ಈ ಮಿಲ್ಕಿ ಮಶ್ರೂಮ್ ಏನಂದ್ರೆ ತಮಿಳ್ನಾಡು ಸೈಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವರು ವರ್ಷ ಇಡೀ ಬೆಳೆಸ್ತಾರೆ. ಬೆಳೆಸ್ತಾರೆ ಅಂದ್ರೆ, ಸುತ್ತ ಗೋಡೆ ಮಾಡಿ ಮೇಲಿನಿಂದ ಇದು ಬ್ಲೂ ಸಿಲ್ಪಾಲಿನ್ ಹಾಕಿ ಅದರ ಒಳಗೆ ಮಾಡ್ತಾರೆ. ಇದು ಸಾಮಾನ್ಯ ಜಾಸ್ತಿ ಸೆಕೆ ಬಂದ್ರೆ ಒಂದು ಮೇಲಿನಿಂದ ಶೇಡ್ ನೆಟ್ ಹಾಕಿ ಟೆಂಪರೇಚರ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಮಳೆಗಾಲದಲ್ಲಿ ಏನಾಗ್ತದೆ ಅಂದ್ರೆ ಅದರಲ್ಲಿ ಇದಕ್ಕೆ ಬೇಕಾದ ಅಬೌವ್ 25 ಬಟ್ 28 ಅಬೌವ್ ಬೇಕು. ಇದು ಈ ಟೆಂಪರೇಚರ್ ಸಾಮಾನ್ಯ ಹಗಲಿಡೀ ಮೇಂಟೈನ್ ಆಗ್ತದೆ, ಆದ ಕಾರಣ ಬೆಳೆ ಚಂದ ಬರ್ತದೆ. ಇದೇ ಸೆಟಪ್ ಅನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ಈಗ ಆ ಬೈಹುಲ್ನಲ್ಲಿ ಮಾಡುವಂತಹದ್ದಾಗಬಹುದು ಅಥವಾ ನಿಮ್ಮ ಈ ಅಡಿಕೆ ಹಾಳೆಯ ಒಂದು ಪುಡಿ ಏನಿದೆ ಅದರಲ್ಲಿ ಮಾಧ್ಯಮವಾಗಿ ಇಟ್ಟುಕೊಂಡು ಮಾಡುವಂತಹದ್ದಾಗಬಹುದು, ಗುಣಮಟ್ಟದಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರಿ, ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶ ಅದರಲ್ಲಿ ಸಿಗ್ತವ? ಅಂದ್ರೆ ಈ ಮಶ್ರೂಮ್ ಯಾವ್ದಾದ್ರು ಸ್ವಲ್ಪ ಅದರ ಕ್ವಾಲಿಟಿ, ನೀವು ಯಾವ ಸಬ್ಸ್ಟ್ರೇಟ್ ನಲ್ಲಿ ಅದನ್ನು ಬೆಳೆಸ್ತೀರಿ ಅದರ ಮೇಲೆ ಸ್ವಲ್ಪ ಅದರ ಕಂಟೆಂಟ್ ವ್ಯತ್ಯಾಸ ಬರ್ತದೆ. ಪ್ರೋಟೀನ್ ಇರಬಹುದು, ಕಾರ್ಬೋಹೈಡ್ರೇಟ್ ಇಡಬಹುದು ಅಥವಾ ಮಿನರಲ್ಸ್ ಇರಬಹುದು, ವಿಟಮಿನ್ಸ್ ಇರಬಹುದು, ಬಟ್ ತುಂಬಾ ವ್ಯತ್ಯಾಸ ಇಲ್ಲ. ಅದಕ್ಕೆ ಕಾರ್ಬನ್ ಸೋರ್ಸ್ ಜಾಸ್ತಿ ಬೇಕಾಗ್ತದೆ. ಆದ ಕಾರಣ ಇದು ಎರಡರ ಇದು ಬೈಹುಲ್ಲಲ್ಲಿರ್ಬೋದು, ಅಡಿಕೆ ಹಾಳೆಯಲ್ಲಿರ್ಬೋದು, ಚೂರಲ್ಲಿರ್ಬೋದು, ಅಥವಾ ಬೆಸ್ಟ್ ಆಗೋದು ವೀಟ್ ಗ್ರಾಸ್, ಅದು ನಮ್ಮಲ್ಲಿ ಸಿಗುವುದಿಲ್ಲ. ಇದು ಎಲ್ಲದರಲ್ಲಿ ಸಾಮಾನ್ಯ ಹೈ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಇದೆ. ಇದಕ್ಕ ಆದ ಕಾರಣ ಇದು ಎಲ್ಲವೂ ತುಂಬಾ ಲಾಭದಾಯಕ ಬೆಳೆಯನ್ನು ಕೊಡ್ತದೆ. ಆದರೆ ನನ್ನ ಈಗ ಪ್ರಯೋಗದಲ್ಲಿ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಒಂದು ವ್ಯತ್ಯಾಸ ಅಂದರೆ, ಈಗ ಬೈಹುಲ್ಲಲ್ಲಿ ಮಾಡುದಿದ್ರೆ ಬೈಹುಲ್ಲು ಆಟೋಕ್ಲೇವ್ ಅಲ್ಲಿ ಮಾಡಿದರೆ ಬೆಸ್ಟ್ ಬರುತ್ತೆ. ಆಟೋಕ್ಲೇವ್ ಇಲ್ಲದಿದ್ರೆ ಸುಣ್ಣದಲ್ಲಿ ಸ್ಟರ್ಲೈಸ್ ಮಾಡಬಹುದು, ಇದರಲ್ಲಿಯೂ ಚೆನ್ನಾಗಿ ಬರ್ತದೆ. ಸಾಮಾನ್ಯ ಅದೇ ಎಫಿಷಿಯನ್ಸಿ ಇದೆ. ಆದರೆ ಹಾಳೆ ಚೂರು ಏನಂದ್ರೆ ಸ್ವಲ್ಪ ಅದನ್ನು ಸ್ಟೀಮ್ ಅಲ್ಲಿ ಬೇಯಿಸುವ ಅಗತ್ಯ ಇದೆ ಕಾಣ್ತದೆ, ಯಾಕಂದ್ರೆ ಹಾಳೆ ಸ್ವಲ್ಪ ಹಾರ್ಡ್ ಇರುತ್ತೆ, ಹಾರ್ಡ್ ಇರ್ತದೆ. ಬೈಹುಲ್ ಅಷ್ಟು ಹಾರ್ಡ್ ಇರುವುದಿಲ್ಲ. ಆದ ಕಾರಣ ಸ್ವಲ್ಪ ಬೇಯಿಸಿಕೊಂಡ್ರೆ ಅಬೌವ್ 100% ಬಯಾಲಜಿಕಲ್ ಎಫಿಷಿಯನ್ಸಿ ತೆಗಿಬಹುದು ಅಂತೇಳಿ ನನ್ನ ಒಂದು ಅನುಭವ ಇದು. ಈಗ ಬಿತ್ತನೆಗೆ ಬೇಕಾಗಿರುವಂತಹ ಈ ಸ್ಟಾರ್ಟಿಂಗ್ ಕಲ್ಚರ್ ಇದೆಯಲ್ಲ, ಇದನ್ನ ಎಲ್ಲಿಂದ ತರಿಸ್ತೀರಿ ನೀವು? ನಾವು ಪ್ರೈವೇಟ್ ಲ್ಯಾಬ್ ಇಂದ ಮೈಸೂರಿಂದ ತರಿಸ್ತೇವೆ, ವಿನ್ ಲ್ಯಾಬ್ ಮಹೇಶ್ ಅಂತೇಳಿ. ಅವ್ರು ಏನಂದ್ರೆ ನಾವು ಫೋನ್ ಮಾಡಿದ ಕೂಡಲೇ ಅಡ್ವಾನ್ಸ್ ಮಾಡಿದ್ರೆ ಅವ್ರು ಕೂಡಲೇ ಗುಡಿಸಿಗೆ ಹಾಕ್ತಾರೆ, ಅದನ್ನು ನಾವು ತಗೊಂಡು ಬರ್ತೇವೆ. ಒಂದು 10-15 ದಿವಸಕ್ಕೆ ಬೇಕಾದ ಬೀಜವನ್ನು ಮೊದಲೇ ತರಿಸ್ತೇವೆ, ಅದನ್ನು ಬಿತ್ತೇವೆ ನಾವು. ಬೀಜ ಬಿತ್ತನೆಯಿಂದ ಹಾರ್ವೆಸ್ಟ್ ಮಾಡುವಲ್ಲಿವರೆಗೆ ವಿವಿಧ ಹಂತಗಳು ಯಾವ್ಯಾವ? ಮೊದಲಿಗೆ ನಾವು ಈ ಸಬ್ಸ್ಟ್ರೇಟ್ ಅಂದ್ರೆ ಈ ಬೈಹುಲ್ಲು, ಹೌದು ಬೈಹುಲ್ಲು ಇರಬಹುದು ಅಥವಾ ಹಾಳೆ ಕಸ ಇರಬಹುದು ಏನಿರಬಹುದು, ಇದನ್ನು ಸ್ಟೆರಿಲೈಸ್ ಮಾಡಬೇಕು. ಇದನ್ನು ಸ್ಟೆರಿಲೈಸ್ ಮಾಡಲಿಕ್ಕೆ 10 ವಿಧಾನ ಇದೆ. ಆಟೋಕ್ಲೇವಿಗೆ ಹೋಗಬಹುದು, ಆದರೆ ಆಟೋಕ್ಲೇವ್ ಏನಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಬೀಳ್ತದೆ. ಈಗ ಹೆಚ್ಚಿನ ಎಲ್ಲಾ ದೇಶಗಳಲ್ಲೂ ಇದು ಕೋಲ್ಡ್ ವಾಟರ್ ಲೈಮ್ ಸ್ಟೆರಿಲೈಸೇಷನ್ ಅಂದ್ರೆ ಸುಣ್ಣದಿಂದ ಸ್ಟೆರಿಲೈಸ್ ಮಾಡ್ತಾರೆ. ಜಸ್ಟ್ 100 ನೀರಿಗೆ 200 grams ಸುಣ್ಣ ಹಾಕಿ ಇದರಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿವಸ ಇದನ್ನು ಈ ಕಸವನ್ನು ಅದರಲ್ಲೇ ಬಿಟ್ಟು ಮರುದಿವಸ ಈ ನೀರನ್ನೆಲ್ಲ ಬಸಿದು ಮತ್ತೆ ಇದನ್ನು ಈಗ 10 kg ಉದಾಹರಣೆಗೆ 10 kg ನಮ್ಮಲ್ಲಿ ಕಸ ಇದ್ರೆ ಅದನ್ನೊಂದು 10 packets ಪಾಲು ಮಾಡಿ ಈ 1 kg ಬೀಜವನ್ನು ಈ 10 packets ಸರಿಯಾದ ಪಾಲು ಮಾಡಿ 100 grams ಅಂದಾಜು 3 layers ಅಡಿಯಲ್ಲಿ 1 layer ಮಧ್ಯ ಅದರ ಮೇಲೆ ಒಂದು 3-4 layers ಅಲ್ಲಿ ಬೀಜ ಹಾಕಿದ್ರೆ ವಾತಾವರಣವು ಸರಿಯಾಗಿದ್ರೆ ಚೆನ್ನಾಗಿ ಸ್ಪಾಂಡರ್ನ್ ಆಗ್ತದೆ. ಒಂದು 10-15 ಬ್ಯಾಗ್ ಫುಲ್ ವೈಟ್ ಆಗ್ತದೆ. ನಂತರ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಈ ಮಿಲ್ಕಿ ಮಶ್ರೂಮಿಗೆ ಏನಂದ್ರೆ ಕೇಸಿಂಗ್ ಲೇಯರ್ನ ಅಗತ್ಯ ಇದೆ. ಒಂದು 1 inch ದಪ್ಪಕ್ಕೆ ಸ್ಟೆರಿಲೈಸ್ ಮಾಡಿದ ಸುಣ್ಣ ಕಾರ್ಬನ್ ಕ್ಯಾಲ್ಸಿಯಂ ಕಾರ್ಬನೇಟ್ ಮಿಕ್ಸ್ ಮಾಡಿದ ಮಣ್ಣಿನ ಅವಶ್ಯಕತೆ ಇದೆ. ಯಾಕಂದ್ರೆ ಇದು pH ಸ್ವಲ್ಪ ಅಬೌವ್ 7 ಇದ್ರೆ ಚಂದ ಬರ್ತದೆ. ಈ ಸ್ಟೆರಿಲೈಸ್ ಮಾಡಿದ ಮಣ್ಣನ್ನು 20 ನಂತರ ಈ ಕವರ್ ಓಪನ್ ಮಾಡಿ ಸ್ವಲ್ಪ ಕಸವನ್ನು ಸ್ವಲ್ಪ ಒತ್ತಿ, ಯಾಕೆಂದ್ರೆ ಈ ಮಶ್ರೂಮ್ ಏನಿದೆ ಅಂದ್ರೆ ನಿಮ್ಮ ಈ ಬೆಳೆಯುವಂತ ಮಾಧ್ಯಮ ಅದು ಕಾಂಪ್ಯಾಕ್ಟ್ ಆಗಿದ್ದು ಇದ್ದಷ್ಟು ಈಲ್ಡ್ ಚೆನ್ನಾಗಿ ಬರ್ತದೆ, ವೆಯ್ಟ್ ಜಾಸ್ತಿ ಇರ್ತದೆ, ಕ್ವಾಲಿಟಿ ಜಾಸ್ತಿ ಇರ್ತದೆ. ಇದಿಷ್ಟು ಪ್ರೊಸೆಸ್. ಸಾಮಾನ್ಯ ಈಗ 20 ಮಣ್ಣು ಹಾಕಿದ್ರೆ 12-13 ಬೇಗ ಬರುವುದು ಇದೆ ಎಕ್ಸೆಪ್ಷನ್, 12-13 ಪಿನ್ ಹೆಡ್ ಸ್ಟಾರ್ಟ್ ಆಗ್ತದೆ. ಇದು 10 ಇದನ್ನು ಕೊಯ್ದರೆ 8-10 ಕೊಯ್ದರೆ ಟಾಪ್ ಕ್ಲಾಸ್ ಮಶ್ರೂಮ್ ಸಿಗ್ತದೆ. ಮತ್ತು ಒಂದೇನಂದ್ರೆ ಇದರಲ್ಲಿ ಈ ಬೆಳೆ ಇನ್ನು 1-2 cycles ಮುಂದುವರಿಸಬಹುದು. ಯಾಕೆಂದ್ರೆ 1 kg ಈ ಸಬ್ಸ್ಟ್ರೇಟ್ ಇದೆಲ್ಲ, ಇದರಲ್ಲಿ ಫಸ್ಟ್ ಹಾರ್ವೆಸ್ಟ್, ಸೆಕೆಂಡ್ ಹಾರ್ವೆಸ್ಟ್, ಥರ್ಡ್ ಹಾರ್ವೆಸ್ಟ್ ಮತ್ತು ಬರ್ತದೆ. ಬಟ್ ನಿಮ್ಮ ಉಪಯೋಗಿಸಿದ ಅದು ತಗೊಳ್ಳುವ ಜಾಗ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಮತ್ತೆ ಅದನ್ನು ಹೊರಗೆ ಎಸೆಯುವುದು ಸೂಕ್ತ. ಸಾಮಾನ್ಯ 60-70 ಒಂದು ಸೈಕಲ್ ಮುಗೀತದೆ. ಈಗ ಸ್ಥಳೀಯವಾಗಿ ಮಾರುಕಟ್ಟೆ ಕಂಡುಕೊಂಡಿದ್ರೆ ಹೇಗೆ? ಸ್ಥಳೀಯ ಮಾರ್ಕೆಟ್ ಇದೆ ನನಗೆ. ಆಕ್ಚುಲಿ ಈಗ ನನಗೆ ಕೆಲವೊಂದು ಸಮಸ್ಯೆಗಳಿಂದಾಗಿ, ರೋಗದ ಸಮಸ್ಯೆಯಿಂದಾಗಿ ಸರಿಯಾಗಿ ಮಾರ್ಕೆಟ್ ಇದು ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾರ್ಕೆಟ್ ನಾನು ಸ್ಥಳೀಯವಾಗಿ ಕಂಡುಕೊಂಡಿದ್ದೇನೆ, ಇದರಲ್ಲಿ ಏನು ಸಮಸ್ಯೆ ಆಗುದಿಲ್ಲ. ಯಾಕೆಂದ್ರೆ ಒಂದು ಒಳ್ಳೆ ಫುಡ್, ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ರೆ ಜನ ಈಗಿನ ಕಾಲದಲ್ಲಿ ಎಲ್ಲರೂ ಅದನ್ನು ಬಯಸ್ತಾರೆ. ಮತ್ತೆ ಈ ಮಶ್ರೂಮ್ ಎಂಬುದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅದರಲ್ಲಿ, ಅದು ಶುಗರ್ನವರಿಗಿರ್ಬೋದು ಬಿ ಪಿ ಅವರಿಗಿರ್ಬೋದು. ಆಕ್ಚುಲಿ ಆಂಟಿ ಕ್ಯಾನ್ಸರ್ ಎಲಿಮೆಂಟ್ಸ್ ಅದರಲ್ಲಿ ತುಂಬಾ ಇದೆ ಅಂತ ಹೇಳ್ತಾರೆ. ಒಟ್ಟಿಗೆ ಹೈ ಪ್ರೋಟೀನು ಇದು, ಈ ಎಲ್ಲ ಇದರಿಂದಾಗಿ ಮತ್ತೆ ಟೇಸ್ಟು ಇದು, ಈ ಎಲ್ಲ ಕಾರಣಗಳಿಂದಾಗಿ ಮಶ್ರೂಮಿಗೆ ಒಳ್ಳೆ ಡಿಮಾಂಡ್ ಇದೆ. ಇನ್ನೆರಡು ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕು. ಒಂದು, ಹಳೆಯ ತಟ್ಟೆಯನ್ನು ತಯಾರಿ ಮಾಡುವಂತಹದ್ದು, ಮತ್ತು ಸೂಜಿ ಮೆಣಸಿನ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಹಾಳೆ ತಟ್ಟೆ ನಾನು ಶುರು ಮಾಡಿ ಸಾಮಾನ್ಯ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ, 15-16 ವರ್ಷ ಹಿಂದೆ ಶುರು ಮಾಡಿದೆ ನಾನು. ನಿಮಗೆ ಇಕೋವಿಜನ್ ಬಯೋಪ್ಲೇಟ್ಸ್ ಅವ್ರು ಗೊತ್ತಿರಬೇಕು, ಅವರ ಫ್ರಾಂಚೈಸಿಯಾಗಿ ನಾನು ಮಾಡ್ತಾ ಇದ್ದೇನೆ, 15 ವರ್ಷದಿಂದಲೂ ಮಾಡ್ತಾ ಇದ್ದೇನೆ. ಇದು ಫಸ್ಟಿಗೆ ಚಿಕ್ಕದಾಗಿ 4 ಮೆಷಿನಿಂದ ಸ್ಟಾರ್ಟ್ ಮಾಡಿದೆ, ಈಗ 45 ಮೆಷಿನ್ನಲ್ಲಿ ಇದ್ದೇನೆ ನಾನು. ಮಾರ್ಕೆಟಿಗೆ ಯಾವುದೇ ಇದು ಇಲ್ಲ. ಒಂದು ಹೇಳಬೇಕಂದ್ರೆ ಈವನ್ ಕೋವಿಡ್ ಟೈಮ್ ಅಲ್ಲಿ ಕೂಡ ಅವರು ನನ್ನ ಪ್ಲೇಟ್ ಬೇಡ ಅಂತ ಹೇಳಲಿಲ್ಲ, ಅವರು ಕೊಂಡೋಗಿದ್ದಾರೆ. ಆದ ಕಾರಣ ನನಗೆ ತುಂಬಾ ಸಮಸ್ಯೆ ಅಂತ ಆಗಲಿಲ್ಲ. ಮತ್ತೇನಂದ್ರೆ ಈ ಹಾಳೆ ತಟ್ಟೆ ಎಂಬುದು ಬಹಳ ತುಂಬಾ ಸೂಕ್ಷ್ಮ ಲೆಕ್ಕಾಚಾರ ಇದ್ರೆ ಮಾತ್ರ ಸಕ್ಸಸ್ ಮಾಡುವುದು, ಎಲ್ಲರಿಗೂ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಇನ್ವೆಸ್ಟ್ಮೆಂಟು ಇದೆ ಇದು. ಯಾಕೆಂದ್ರೆ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ, ಇದಕ್ಕೆ ಹಾಳೆ ಸ್ಟಾಕಿಗೆ ತುಂಬಾ ಜಾಗ ಬೇಕು, ಪ್ಲೇಟ್ ಸ್ಟಾಕಿಗೆ ತುಂಬಾ ಜಾಗ ಬೇಕು, ಈ ಪ್ಲೇಟ್ ಮಾಡುದಿದ್ರೆ ತುಂಬಾ ಜಾಗ ಬೇಕು, ಇದೆಲ್ಲ ನೋಡಿದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಇದೆ. ಈ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಈ ಪ್ರತಿಯೊಂದು ಯಾವುದೇ ಒಂದು ಆರ್ಥಿಕ ಚಟುವಟಿಕೆಗೆ ಇಕಾನಮಿ ಆಫ್ ಸ್ಕೇಲ್ ಅಂತ ಇದೆ. ಚಿಕ್ಕ ಮಟ್ಟದಲ್ಲಿ ಮಾಡಿದ್ರೆ ಇದು ನಡೆಯುವಂತದ್ದಲ್ಲ, ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆ ಮಟ್ಟಿಗೆ ನಮ್ಮಲ್ಲಿ ಲೇಬರ್ ಬೇಕು, ತಾಳ್ಮೆ ಬೇಕು, ಮತ್ತೆ ಒಂದೇನಂದ್ರೆ ಕ್ಯಾಲ್ಕುಲೇಟರ್ ಕೈಯಲ್ಲೇಬೇಕು. ಸೂಜಿ ಮೆಣಸಿನ ಬಗ್ಗೆ, ಸೂಜಿ ಮೆಣಸು ಹಾಗೆ ನಾನೀಗ ಅವರು ಮೋಹನ್ ಅಂತೇಳಿ ಅವರು ಸಾಮಾನ್ಯ ಮೂಡಿಗೆರೆ ಸೈಡ್ ಅಲ್ಲಿ ಒಂದು 200 ಕಾಫಿ ಎಸ್ಟೇಟ್ಗೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಚಾನೆಲ್ ಪ್ಲಾಂಟೇಶನ್ ಇನ್ಫಾರ್ಮೇಶನ್ ಅಂತ ಒಂದು ಚಾನೆಲ್ ಇದೆ. ಇದನ್ನು ನೋಡಿ ನನಗೆ ಕೆಲವೆಲ್ಲ ಐಡಿಯಾ ಜಾಸ್ತಿ ಬರ್ಲಿಕ್ಕೆ ಶುರು ಆಯಿತು. ಅವರಲ್ಲಿ ಫೋನ್ ಕಾಂಟ್ಯಾಕ್ಟ್ ಆಗಿ ಹೇಳಿದ್ರು, ನಾನು ಈ ಸಾರು ಸೂಜಿ ಮೆಣಸು ಅಂತ ಹೇಳ್ತೀರಿ, ಇದು 350 ರೂಪಾಯಿ ಕೆಜಿಗೆ ಹಸಿಗಿದೆ, ಒಣಗಿಸಿದಕ್ಕೆ 1200 ಇದೆ, ಪ್ರಾಫಿಟ್ ಬರ್ಬೋದು ಹಾಕಿ ಹೇಳಿದೆ ನಾನು. ಪ್ರಾಫಿಟ್ ತೆಗೆಯೋರಿದ್ದಾರೆ, ನಾವೇ ತೆಗಿತಾ ಇದ್ದೇವೆ. ಇದು ಏನಂದ್ರೆ ಸಾಮಾನ್ಯ 3-3.5 ಕೆಜಿ ಹಸಿ ಮೆಣಸಿದ್ರೆ 1 ಕೆಜಿ ಒಣಗಿಲ್ ಬರ್ತದೆ. ಮಾರ್ಕೆಟು ಚೆನ್ನಾಗಿದೆ, ಶಿರ್ಸಿ ಸೈಡ್ ಎಲ್ಲ ತುಂಬಾ ಮಾರ್ಕೆಟ್ ಇದೆ ಅಂತೆ. ಆದ ಕಾರಣ ನಿಮಗೆ ಒಂದು ಕೆಜಿ ಕುಯ್ಯುದು ಅಂದ್ರೆ ಸೂಜಿ ಮೆಣಸು ನಾವೇನ್ ಗ್ರಹಿಸ್ತೇವೆ, ಒಂದೊಂದೊಂದೊಂದು ಕುಯ್ದರೆ ಎಷ್ಟು ಹೊತ್ತು ಬೇಕಪ್ಪ ಅಂತ ಗ್ರಹಿಸ್ತೇವೆ. ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಗೆಲ್ಲನ್ನೇ ಕೊಯ್ತಾರೆ. ಗೆಲ್ಲನ್ನೇ ಕೊಯ್ದಷ್ಟು ನೆಕ್ಸ್ಟ್ ಈಲ್ಡ್ ಮತ್ತು ಜಾಸ್ತಿ. ಮತ್ತೆ ಸೂಜಿ ಮೆಣಸು ಏನಂದ್ರೆ ತುಂಬಾ ಒಂದು ಗಮನ ಬೇಡುವಂತ ಬೆಳೆ ಅಲ್ಲ ಇದು. ಹೇಗೆ ನೀವು ಆಗ್ಲೇ ಹೇಳಿದ್ರೆ ಇದು ಬಿಸಾಡಿದ್ರು ಬರ್ತದೆ ಅಂತೇಳಿ, ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ, ಅಷ್ಟೇ ನಡುವಾಗ 3 ಫೀಟಿಗೆ ಒಂದು ನಡಬೇಕು ಅಂತೇಳಿ. ಅವರು ಎಲ್ಲ ಹೇಳುದು ಕೇಳುವಾಗ, ಯಾಕೆಂದ್ರೆ 1 ಕೆಜಿ ಅಲ್ಲಿ 50% ಲೇಬರ್ಗೆ ಹೋದ್ರೆ ಉಳಿದ 50% ನಮಗೆ ಉಳಿವು ಅಂತ ಕಾಣ್ತದೆ. ಹಾಗೆ ಪ್ರತ್ಯೇಕವಾಗಿ ನೀರು ಗೊಬ್ಬರ ಕೊಡುದು ಬೇಡ, ಅದಕ್ಕೆ ತುಂಬಾ ಹೆಚ್ಚಾದ ನೀರು ಅಗತ್ಯ ಇಲ್ಲ. ಯಾವಾಗಾದ್ರೂ ಒಮ್ಮೆ ನೀರು ಕೊಟ್ಟರು ಸಾಕು, ಗೊಬ್ಬರ ಕೊಟ್ಟರಷ್ಟು ಒಳ್ಳೇದು ಬರ್ತದೆ. ಈಗ ಗಿಳಿಯ ಸಮಸ್ಯೆ ಎಲ್ಲ ಉಂಟ ನಮ್ಮ ಊರಲ್ಲಿ? ಯಾಕಂದ್ರೆ ನಾನಿನ್ನು ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ಇಯರ್ ಇಂದ ಮಾಡಬೇಕು ಅಂತ ಇದ್ದೇನೆ. ಗಿಳಿಯ ಸಮಸ್ಯೆ ಈಗ ಇರುವುದಕ್ಕೆ ಸಮಸ್ಯೆ ಇಲ್ಲ, ಈಗ ತೋಟದಲ್ಲಿ ಬಿದ್ದು ಎಷ್ಟೋ ಗಿಡಗಳಿವೆ, ಗಿಳಿಯ ಸಮಸ್ಯೆ ಇಷ್ಟರಿಗಿಲ್ಲ. ಬಹಳ ಸಂತೋಷ ಗೋಪಾಲಕೃಷ್ಣ ಭಟ್ ಅವರೇ, ವೈವಿಧ್ಯಮಯವಾದಂತಹ ಒಂದು ಕೃಷಿಯನ್ನು ನೀವು ಮಾಡ್ತಾ ಇದ್ರಿ, ಜೊತೆಗೆ ಅಣಬೆ ಕೃಷಿಯನ್ನು ಕೂಡ ಬಹಳ ಉತ್ಸಾಹದಿಂದ ಮಾಡುವಂತಹ ಪ್ರಯತ್ನವನ್ನು ಮಾಡಿದಿರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಸಮಗ್ರ ಕೃಷಿ ಮತ್ತು ಅಣಬೆ ಉತ್ಪಾದನೆಯ ಕುರಿತು ಕಡಬ ತಾಲೂಕಿನ ಕುಂಬಾರಿನವರಾದ ಗೋಪಾಲಕೃಷ್ಣ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಉದಾಹರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಲ್ಗೆ 51,000 ರೂಪಾಯಿಯಿಂದ 54,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 45,000, ಕೋಕಾ ಕ್ವಿಂಟಲ್ಗೆ 20,000 24,500 ರೂಪಾಯಿ, ಕೊಬ್ಬರಿ ಕ್ವಿಂಟಾಲ್ಗೆ 6,500 9,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 20,000, ಎರಡನೇ ವರ್ಗ 1,000ಕ್ಕೆ 12,000 15,000, ಅಕ್ಕಿ ಬೆಳ್ತಿಗೆ ಕ್ವಿಂಟಾಲ್ಗೆ 2,800 3,000, ಕಡ್ ಸಾಂಬಾರ್ ಕ್ವಿಂಟಾಲ್ಗೆ 2,850 3,150, ಐಆರ್ 8 ಕ್ವಿಂಟಾಲ್ಗೆ 2,750 2,850. ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,300 4,440, ಕಪ್ಪು ಕ್ವಿಂಟಾಲ್ಗೆ 4,100 4,500 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 27,000 33,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 38,000 48,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ 8,000 9,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 1,800 2,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 2,600 3,500 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 1,800 2,400 ರೂಪಾಯಿ, ನೇಂದ್ರ ಕ್ವಿಂಟಾಲ್ಗೆ 2,600 2,800 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ಭಕ್ತಿಗೀತೆಗಳು ಕೇಳಿ. ಪುರಂದರದಾಸರ ಕೀರ್ತನೆ ವೃಂದಗಾನದಲ್ಲಿ. ಭಜನಿ ಜೀ ಬೆಳ್ಳೂರು ಸಹೋದರಿಯರು ಹಾಡಿರುವ ಕನಕದಾಸರ ಕೀರ್ತನೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ.